ಐದನೇ ಕ್ಲಾಸ್ ಸರ್ ಓದಿರೋದು. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಓದ್ಲಿಲ್ಲ, ಅಮ್ಮ ಅಪ್ಪ ಓದು ಅಂದ್ರು, ನಾವು ಹೋಗ್ಲಿಲ್ಲ ಅಷ್ಟೇ. ಸ್ವಲ್ಪ ಬಡಿಸ್ತಾನೆ ಇತ್ತು ಅಮ್ಮ ಮನೇಲಿ, ಹಂಗಾಗಿ. ತಂದೆನು ಕೃಷಿನೇ ಮಾಡ್ತಾ ಇದ್ರ? ಅವರು ವ್ಯವಸಾಯನೇ ಮಾಡ್ತಾ ಇದ್ದಿದ್ದು. ತವ್ರ ಮನೆಯಲ್ಲಿ ಎಷ್ಟು ಜಮೀನು ಇತ್ತು, ಏನೇನು ಬೆಳೀತಾ ಇದ್ರು? ಅಲ್ಲೂ 3 ಎಕರೆನೇ ಇರೋದು. ಅಲ್ಲೂ ನಾವು ಜಾಸ್ತಿ ಏನು ಬೆಳೀತಿದ್ವಿ, ಆಲೂಗಡ್ಡೆ ಜೋಳ ಇಷ್ಟು ಮಾತ್ರ ಮಾಡಿವ್. ಸ್ವಲ್ಪ ಗದ್ದೆ ಇತ್ತು, ಗದ್ದೆ ಮಾಡಿವ್ ಅಷ್ಟೆ. ಈಗ ಇಲ್ಲಿ ಏನೇನು ಬೆಳಿತೀರಿ? ಇಲ್ಲಿ ಹೊಗೆಸೊಪ್ಪು ಬೆಳಿತೀವಿ, ಒಂದ್ ಸ್ವಲ್ಪ ಅಡಕೆ ತೋಟ ಮಾಡಿದೀವಿ. ಇನ್ನು ಹೊಗೆಸೊಪ್ಪು ಮುರ್ಕೊಂಡಾದ್ಮೇಲೆ ಭತ್ತ ಬೆಳಿತೀವಿ. ಭತ್ತ ಬೆಳೆದಾದ್ಮೇಲೆ ಮತ್ತೆ ಹೊಗೆಸೊಪ್ಪು ಹಾಕ್ತಿವಿ. ಭತ್ತ ಹೊಗೆಸೊಪ್ಪು ಅವೆರಡು ಬಹಳ ಪ್ರಧಾನವಾಗಿ ಬೆಳಿತಾರೆ. ಎಷ್ಟು ವರ್ಷದಿಂದ ಹೊಗೆಸೊಪ್ಪು ಬೆಳಿತಾ ಇದ್ರು? ನಾವು ಸರ್ ಒಂದ್ 15 ವರ್ಷ ಆಯ್ತು ಬೆಳಕಿದ್ದು. ಬೇರೆಯವರೆಲ್ಲ ಅವಾಗಿಂದ ಬೆಳೀತಾ ಇದ್ರು, ನಾವ್ ಇವಾಗ ಒಂದ್ 15 ವರ್ಷದಿಂದ ಮಾಡ್ತಾ ಇದೀವಿ. ಹೊಗೆಸೊಪ್ಪಿನಲ್ಲಿ ಏನೇನ್ ಕೆಲಸ ಇರುತ್ತೆ ಪ್ರಾರಂಭದಿಂದ, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಅದು ಫಸ್ಟ್ ಸ್ಟಾರ್ಟಿಂಗ್ ಫೆಬ್ರವರಿಯಿಂದನೇ ಸೊಸಿ ಉಯ್ಬೇಕು. ಪಟ ಮಾಡಿ ಅದಕ್ಕೆ ಬೀಜ ತಂದು ಬೀಜ ಉಯ್ದು ಅದು ಸೊಸಿ ಮಕ್ಳ ತರ ಸಾಕ್ಬೇಕು. ನಾವು ಸಣ್ಣದಾಗಿರುತ್ತೆ, ಅದನ್ನ ಮಕ್ಳ ತರ ಸಾಕ್ಬಿಟ್ಟು ಆಮೇಲೆ ಸ್ವಲ್ಪ ಒಂದ್ 2-3 ಎಲೆ ಆದ್ಮೇಲೆ ಗೊಬ್ಬರ ಎಲ್ಲ ಹಾಕಿ ನಾಟಿ ಮಾಡೋ ಹಂಗೆ ಬರುತ್ತೆ. ಒಂದ್ 3 ಇಂಚ್ 4 ಇಂಚ್ ಬಂದ್ಮೇಲೆ ನಾಟಿ ಮಾಡ್ತೀವಿ ಕಿತ್ಬಿಟ್ಟು. ಆಮೇಲೆ ಮತ್ತೆ ಗೊಬ್ಬರ ಹಾಕಿ ಅದಕ್ಕೆ ಸೊಸಿಗೆ ಮಣ್ಣು ಹಾಕ್ತಾ ಇರ್ಬೇಕು. ಒಂದ್ 2-3 ಸಲ ಮಣ್ಣು ಹಾಕ್ತಿವಿ. ಆಮೇಲೆ ಅದು ಮುರಿಯ ಲೆವೆಲ್ಗೆ ಬರುತ್ತೆ, ಅವಾಗ ಒಂದೊಂದ್ ಎಲೆ ಬಿಡಿಸ್ಕೊಂಡು ಮಾಡ್ಬಿಟ್ಟು ಬೇಯಿಸಿ ಅದನ್ನ ಮತ್ತೆ ಕಂತೆ ಕಟ್ಟಿ ಇಟ್ಟಿರ್ತೀವಿ. ಆಮೇಲೆ ಮತ್ತೆ ಅದನ್ನ ಗ್ರೇಡ್ ಮಾಡೋರು ಬರ್ತಾರೆ, ಅವ್ರ ಆಂಧ್ರದವ್ರ ಹತ್ರ ಗ್ರೇಡ್ ಮಾಡಿಸಿ ಅದನ್ನೆಲ್ಲ ನೀಟಾಗಿ ಒಟ್ಬಿಟ್ಟು ಆಮೇಲೆ ಕೆಜಿ ಲೆಕ್ಕದಲ್ಲಿ ಮಾರೋದು ನಾವು. ಈಗ ನರ್ಸರಿ ಮಾಡ್ತಿರಲ್ಲ, ಅದಕ್ಕೆ ಬೀಜ ಬೇಕಾಗುತ್ತೆ, ಬಿತ್ತನೆ ಬೀಜ. ಅದು ಇದೆಲ್ಲ ಎಲ್ಲಿ ತರ್ತೀರಿ? ಬೋರ್ಡಲ್ಲೇ ಕೊಡ್ತಾರೆ, ಹೊಗೆಸೊಪ್ಪಿನ ಬೋರ್ಡಲ್ಲೇ. ಅಲ್ಲಿಂದನೇ ಕೊಡ್ತಾರೆ ಪ್ಯಾಕೆಟ್ಗೆ ಇಷ್ಟು ಗ್ರಾಮಿಗೆ ಅಂತ. ಆ ಗ್ರಾಮ್ ಲೆಕ್ಕದಲ್ಲಿ ತಂದ್ಬಿಟ್ಟು ನಾವು ಅದನ್ನ ಸೊಸಿ ಉಯ್ತೀವಿ. ಸೊಸಿ ಉಯ್ದಾದ್ಮೇಲೆ ಅದಕ್ಕೆ ಹುಲ್ ಮುಚ್ಚಿ ಅದ್ರ ಮೇಲೆಲ್ಲ ಒಂದ್ 15 ದಿವಸ ಬಹಳ ಸೇಫ್ಟಿಲಿ ನೋಡ್ಕೋಬೇಕು. ಇರುವೆ ಗಿರುವೆ ಎಲ್ಲ ಹತ್ತದಂಗೆ ನೋಡ್ಕೊಂಡು ಆಮೇಲೆ ಹುಲ್ಲೆಲ್ಲ ತೆಗಿತೀವಿ. ತೆಗ್ದಾದ್ಮೇಲೆ ಮತ್ತೆ ಗೊಬ್ಬರ ಬಿಟ್ಬಿಟ್ಟು ಅದು ಸೊಸಿ ದೊಡ್ಡದಾದ್ಮೇಲೆ ಗಿಡ ನೆಡ್ತೀವಿ, ಮತ್ತೆ ಕಿತ್ಬಿಟ್ಟು ಹೊಲಕ್ ನೆಡ್ತೀವಿ. ಟ್ರೇ ಮಾಡೋರು ಮಾಡ್ತಾರೆ, ಮಾಡ್ಕೊಂಡು ಇಟ್ಕೊಳ್ಳೋರು. ನಾವು ಮಾಡೋದಿಲ್ಲ, ನಾವು ಹಂಗೆ ಸಹ ಡೈರೆಕ್ಟ್ ಜಮೀನಿಗೆ ಹಾಕ್ತಿವಿ. ಈಗ ನಾಟಿ ಮಾಡೋದಕ್ಕಿಂತ ಮೊದಲು ಜಮೀನ್ ಹೆಂಗೆ ತಯಾರು ಮಾಡ್ಕೋಬೇಕು? ತಯಾರು ಮಾಡ್ಬೇಕು ಸರ್, ಅದನ್ನ ಚೆನ್ನಾಗಿ ಮಣ್ಣು ಉಡಿ ಆಗೋ ತರ ಉತ್ತು ಎಲ್ಲ ಮಾಡಿ ನೇಗ್ಲೆಲ್ಲ ಒಡೆದು ಅದಕ್ಕೆ ರಿಜ್ಜು ಅಂತ ಬರುತ್ತೆ, ಅದನ್ನೆಲ್ಲ ಒಡೆದು ರೆಡಿ ಮಾಡಿ ನಾವು ನೀರ್ ಹಾಯ್ಸ್ಕೊಂಡ್ ನಡೋದು. ನಮ್ಗೆ ಬೋರ್ ಇದೆ, ನೀರ್ ಹಾಯ್ಸ್ಕೊಂಡ್ ನಡ್ತೀವಿ. ಮಳೆ ಕಾಯಕ್ ಹೋಗೋದಿಲ್ಲ, ನೀರ್ ಹಾಯ್ಸ್ಕೊಂಡ್ ನಟ್ಬಿಟ್ಟು ನಾವು ಆಮೇಲೆ ಅದು 15 ದಿವಸ ಆದ್ಮೇಲೆ ಮಣ್ಣು ಕೊಡ್ತೀವಿ ಅದಕ್ಕೆ ಗೊಬ್ಬರ ಕೊಟ್ಬಿಟ್ಟು. ಆಮೇಲೆ ಇನ್ನೇನು ಅದಕ್ಕೆ ವ್ಯವಸಾಯ ಮಾಡ್ತಾ ಇರ್ಬೇಕು. ಒಂದ್ 2-3 ಸಲ ಮಾಡಿದ್ರೆ ಅದ್ರ ಕೆಲಸ ಮುಗ್ದೋಗುತ್ತಾಗ. ಆಮೇಲೆ ಇನ್ನೊಂದುವರೆ ತಿಂಗಳು ಬಿಟ್ಕೊಂಡು ಅದನ್ನ ಮುರಿದು ಬಿಟ್ಟು ಬೇಯಿಸ್ಬೇಕಷ್ಟೆ. ಈಗ ಕಳೆ ಎಲ್ಲ ಬರುತ್ತಲ್ಲ ಜಾಸ್ತಿ, ಅದರಲ್ಲಿ ಕಳೆ ಎಲ್ಲ ಹೆಂಗ್ ನಿಯಂತ್ರಣ ಮಾಡ್ತೀರಿ? ಕಳೆ ಅಂದ್ರೆ ಅರ್ತೆ ಅರಕ್ತಾರೆ ಎತ್ತಲ್ಲಿ, ಅದನ್ನ ಇನ್ನ ನಾವು ಬಾಳ ಕರ್ಕೊಂಡು ಕೆಲಸ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ನೀಟಾಗಿ ಅದು ಮಣ್ಣು ಗಿಡದ ಪಕ್ಕಕ್ಕೆ ಹೋಗಂಗೆ ದೂಕ್ಬೇಕು. ಅದು ದೂಕ್ಲಿಲ್ಲ ಅಂದ್ರೆ ಮಳೆ ಜಾಸ್ತಿ ಆದಾಗ ಆ ಕಡೆ ಈ ಕಡೆ ಉಂಟ್ಕಳ ಇದಿರುತ್ತೆ. ಹಂಗಾಗಿ ನಾವು ಅದನ್ನೆಲ್ಲ ನೋಡ್ಕೋಬೇಕು ಸೇಫ್ಟಿಯಾಗಿ. ಸೇಫ್ಟಿಯಾಗಿ ನೋಡ್ಕೊಂಡು ಮಾಡ್ತಾ ಹೋಗ್ಬೇಕು. ಎಷ್ಟು ಸರಿ ಮಣ್ಣು ಕೊಡ್ತಾರೆ ಇದಕ್ಕೆ? 4 ಸಲ ಕೊಡ್ತಾರೆ ಕೊಡರು. ಒಂದ್ 2 ಸಲ ಅರ್ತೆ ಅರಗ್ಬಿಟ್ಟು 2 ಸಲ ಕೊಡ್ತಾರೆ ಕೊಡರು. ಜಾಸ್ತಿ ಕಳೆ ಇಲ್ಲ ಅಂದ್ರೆ ಒಂದ್ 2 ಸಲ ಹಾಕತ್ತೀವಿ ನಾವು. ಜಾಸ್ತಿ ಕಳೆ ಇದ್ರೆ ಒಂದ್ 2-3 ಸಲ ಮಾಡ್ತಾರೆ ಮಾಡೋರು. ನಾವು ಅಂದ್ರೆ ಅವಾಗ ಅವಾಗ ಎತ್ತುಗಳಲ್ಲಿ ಹರಿಕೊಂಡು ಇದ್ ಮಾಡ್ಕೊಂಡಿರ್ತೀವಿ. ಈಗ ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆತರದೆಲ್ಲ ಹಾಕಬೇಕು ನಾಟಿಗಿಂತ ಮೊದಲು? ಹೆಂಗೆ ಹಾಕರ್ ಹಾಕತ್ತಾರೆ ಸರ್, ನಾವು ಬೋರ್ಡಲ್ಲೇ ಗೊಬ್ಬರ ಕೊಡ್ತಾರೆ, ಅದೇ ಗೊಬ್ಬರ ಜಾಸ್ತಿ ಹಾಕ್ತಿರೋದು. ನಾವು ಮನೆ ಗೊಬ್ಬರ ಜಾಸ್ತಿ ಹಾಕಲ್ಲ, ಜಾಸ್ತಿ ಪೋರ್ಸ್ ಆಗಿ ಬಂದ್ರೆ ಕಪ್ಪು ಬರುತ್ತೆ ಸೊಪ್ಪು ಅಂತ ಕಡ್ಮೆಗೆ ಹಾಕ್ತಾ ಇದೀವಿ. ಅಂದ್ರೆ ಜಾಸ್ತಿ ಹಾಕಲ್ಲ, ಕಡಿಮೆ ಹಾಕ್ತಿವಿ ನಾವು ಮನೆದ ಗೊಬ್ಬರನ. ಒಂದೊಂದು ಗಿಡದಲ್ಲಿ ಎಷ್ಟು ಎಲೆ ಸಿಗುತ್ತೆ ಇದರಲ್ಲಿ? ಅದರಲ್ಲಿ ಹೆಚ್ಚು ಕಡಿಮೆ ಅಂತ ಅಂದ್ರೂ ಈಗ 10-15 ಎಲೆ ಸಿಗುತ್ತೆ ಒಂದ್ ಗಿಡದಲ್ಲಿ. ಅದನ್ನ ಒಂದೇ ಸಲ ಮುರಿಯಕ್ಕಾಗಲ್ಲ, ಅದನ್ನ 4 ವಾರ ಮುರಿಬೇಕು. ಒಂದೊಂದ್ಸಲ 2, 3, 4 ಹಿಂಗೆಲ್ಲ ತಗೋಬಹುದು, ಹಣ್ಣಾದಂಗ ಹಣ್ಣಾದಂಗೆ. ಒಂದ್ 4 ವಾರ 5 ವಾರ ಮುರಿತೀವಿ ಅದನ್ನ. ಈಗ ಎಲೆ ಬಲ್ತಿದೆ, ಇದನ್ನ ಮುರಿಬಹುದು ಅಂತೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ಹಣ್ಣಾಗಿರುತ್ತೆ ಗಿಡದಲ್ಲಿ, ಹಣ್ಣಾಗಿರುತ್ತಲ್ಲ ಆ ಎಲೆ ಮಾತ್ರ ತಗೋತೀವಿ, ಇನ್ ಕಾಯಾಗಿರೋ ಎಲೆ ತಗೊಳ್ಳೋದಿಲ್ಲ. ಅದು ಹಣ್ಣಾಗಿರೋ ಎಲೆ ತಗೋಬಿಟ್ಟು ಇದ್ ಮಾಡ್ಕೋತೀವಿ ನಾವು. ಈ ರಸಗೊಬ್ಬರ ಈ ತರದೆಲ್ಲ ಬಳಕೆ ಮಾಡ್ಬೇಕಾ ಹೆಂಗೆ ಇದಕ್ಕೂ ಕೂಡ? ರಸಗೊಬ್ಬರನೇ ಜಾಸ್ತಿ, ಅಲ್ಲಿ ಬೋರ್ಡ್ ಇಂದ ಕೊಡ್ತಾರಲ್ಲ ಅದೇ ಗೊಬ್ಬರ ಎಲ್ಲ ಒಂದ್ 4-5 ತರ ಗೊಬ್ಬರ ಕೊಡ್ತಾರೆ. ಅದನ್ನೇ ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಇಟ್ಕೋತೀವಿ ಗಿಡದ ಪಕ್ಕಕ್ಕೆ, ಆಮೇಲೆ ಮಣ್ಣು ಹಾಕ್ತಿವಿ ಅದ್ರ ಮೇಲೆ. ಅಷ್ಟು ಬಿಟ್ರೆ ಇನ್ನೇನ್ ಬೇರೆ ಏನು ಇದ್ ಮಾಡಕ್ ಹೋಗಲ್ಲ. ಒಂದ್ 2-3 ಸಲ ಔಷಧಿ ಹೊಡಿಬೇಕಾಗುತ್ತೆ, ಔಷಧಿ ಹೊಡಿತೀವಿ. ಟಾರ್ಚಿನ್ ಅಂತ ಬೋರ್ಡ್ ಅಲ್ಲೇ ಕೊಡ್ತಾರೆ, ಅದನ್ನು ಹೊಡಿತೀವಿ. ಏನ್ ರೋಗ ಅಥವಾ ಕೀಟಗಳು ಬರುತ್ತೆ ಇದಕ್ಕೆ? ಬರುತ್ತೆ, ಅದು ಏನ್ ಕರೆ ಅಂತ ಹತ್ತುತ್ತೆ, ಅದಕ್ಕೆ ಟಾರ್ಚಿನ್ ಪುಡಿ ಅಂತ ಸಿಗುತ್ತೆ, ಅದನ್ನ ಹೊಡಿತೀವಿ. ಒಂದ್ 2 ಸಲ ಹೊಡೆದ್ರೆ ಅದಷ್ಟು ಕಂಟ್ರೋಲ್ ಆಗೋಗುತ್ತೆ, ಅದೇನಿನ್ನ ಇದಾಗೋದಿಲ್ಲ. ಎಲ್ಲ ಪ್ರತಿ ಸಾರಿ ಬೆಳಗ್ಗೂ ಬರುತ್ತಾ ಅಥವಾ ಏನಾದ್ರೂ ಅಪ್ಪಿ ತಪ್ಪಿ ಬರುತ್ತಾ ಹೆಂಗೆ? ಒಂದೇ ಸಲ, ಅದು ಒಂದ್ಸಲ ಅದು ಕಾಣಿಸುತ್ತೆ ಅಂತ ಅಂದಾಗ ಔಷಧಿ ಹೊಡೆದ್ಬಿಟ್ರೆ ಅದ ಇನ್ನೂ ಬರಲ್ಲ, ಕಂಟ್ರೋಲ್ ಆಗೋಗುತ್ತೆ. 2 ಸಲ ಔಷಧಿ ಹೊಡೆಯದ್ ನಾವು ಅದಕ್ಕೆ, ಅಷ್ಟು ಬಿಟ್ರೆ ಏನ್ ಹೊಡೆಯಲ್ಲ. ಈಗ ಬೇರೆ ಬೆಳೆಗಳಾದ್ರೆ ಒಂದು ಕೊಯ್ಲು ಅಂತ ಹೇಳಿರುತ್ತೆ, ಕೊಯ್ಲು ಮಾಡಿದ್ಮೇಲೆ ಮುಗೀತು ಮಾರಾಟ ಮಾಡೋ ಅಂತದ್ದು. ಈ ಹೊಗೆ ಸೊಪ್ಪಿನಲ್ಲಿ ಹಂಗಲ್ಲ, ಕೊಯ್ಲು ಮಾಡಿದ್ಮೇಲೆ ನಿಮಗೆ ಜಾಸ್ತಿ ಕೆಲಸ ಇರುತ್ತೆ. ಕೊಯ್ಲು ಆದ್ಮೇಲೆ ಏನೇನ್ ಕೆಲಸ ಇರುತ್ತೆ? ಈಗ ಒಂದ್ಸರಿ ನೀವು ಎಲೆ ಬಿಡಿಸಿದ್ಮೇಲೆ ಅದನ್ನ ಹೆಂಗೆ ಏನೇನ್ ಮಾಡ್ಬೇಕು? ಅದನ್ನ ಸರ್ ಎಲೆ ಬಿಡಿಸಿದ್ಮೇಲೆ ಅದನ್ನ ಮಾಲೆ ಕಡ್ಡಿ ಅಂತ ಬರುತ್ತೆ, ಅದಕ್ಕೆ ಕಟ್ಟಿ ಅದನ್ನ ಮನೆಯಲ್ಲಿ ನೇತ ಹಾಕ್ಬಿಟ್ಟು, ಹೊಗೆ ಸೊಪ್ಪಿನ ಮನೆ ಅಂತ ಇರುತ್ತೆ, ಅದು ಬೊಂಬ್ಗಳೆಲ್ಲ ಹಾಕಿದೀವಿ, ಅಲ್ಲಿ ನೇತ ಹಾಕ್ಬಿಟ್ಟು ಬೇಯಿಸ್ಬೇಕು. ಭಾನುವಾರ ನಾವು ಸೊಪ್ಪು ಮುರಿದ್ರೆ ಮತ್ತೆ ಮುಂದಿನ ಶನಿವಾರನೇ ಮನೆ ಆಫ್ ಮಾಡೋದು, ಬೆಂಕಿ ಉರಿಯೋತ್ತಾನೆ ಇರುತ್ತೆ ಅದರಲ್ಲಿ. ಅದು ಆಫ್ ಮಾಡಿದಾಗ ಬೆಂದಿತೋ ಇಲ್ವೋ ಅಂತ ಮೇಲೊಬ್ರು ಹೋಗಿ ಚೆಕ್ ಮಾಡ್ಕೋ ಬರ್ತಾರೆ ಗಂಡಸರು. ಅದನ್ನ ನೋಡ್ಕೊಂಡು ದಿಂಡೆಲ್ಲ ಒಣಗೋಗಿತ್ತೆ, ಇದು ಪರವಾಗಿಲ್ಲ ಇವತ್ತು ಆಫ್ ಮಾಡಬಹುದು ಅನ್ನಂಗಿದ್ರೆ ಆಫ್ ಮಾಡ್ತೀವಿ, ಇಲ್ಲ ಇನ್ನೊಂದು ಸ್ವಲ್ಪ ಹೋಗ್ಬೇಕು ಅಂದ್ರೆ ಮತ್ತೆ ಉರಿ ಹಾಕ್ತಿವಿ. ಅಲ್ಲಿ ವಾರಕ್ಕೊಂದ್ಸಲ ಆಫ್ ಮಾಡ್ಬಿಟ್ಟು ಭಾನುವಾರ ನಾವು ಮುರಿತಾ ಇದೀವಿ. ಮಾಲೆ ಕಟ್ಟಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಮಾಲೆ ಕಟ್ಟಕ್ಕೆ ಸರ್ ಒಂದು 6 ಗಂಟೆಯಿಂದ 12 ಗಂಟೆ ಅವರಿಗೆ ಮುರಿತಾರೆ ಎಣ್ಣಾಳು. ಆಮೇಲೆ ಮಾಲೆ ಕಟ್ಟಕ್ಕೆ ಒಂದು 11 ಗಂಟೆಗೆ ತಿಂಡಿ ತಿಂದು ಕೂತ್ಕಂದ್ರೆ ಅವರು 5 ಗಂಟೆವರೆಗೂ ಟೈಮ್ ತಗೊಳತ್ತೆ. ಈಗ ಅವತ್ತು ಮುರಿದಿದ್ದನ್ನ ಅವತ್ತೇ ಮಾಲೆ ಕಟ್ಟಬೇಕಾ? ಅವತ್ತೇ ಕಟ್ಟಬೇಕು ಸರ್. ಅದು ಅವತ್ ಮುರಿದಿರೋದು ಅವತ್ ಕಟ್ಟಲಿಲ್ಲ ಅಂದ್ರೆ ಈಟ್ ಬಂದು ಸೊಪ್ಪೆಲ್ಲ ಕೆಟ್ಟೋಗುತ್ತೆ. ಅವತ್ತೇ ಬೊಂಬ್ಗೆಲ್ಲ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಜಾಸ್ತಿ ಕಾವು ಬಂದು ಸೊಪ್ಪೆಲ್ಲ ಹಾಳಾಗೋಗಿ ಕರ್ಗೋಗ್ಬಿಡುತ್ತೆ. ಹಂಗಾಗಿ ಒಂದೇ ದಿವಸಕ್ಕೆ ಮುಗಿಸ್ಬೇಕು ಅದನ್ನ. ಈಗ ಇವತ್ತು ಬೆಳಗ್ಗೆ ಮುರಿದ್ರಿ ಅಂತ ಅಂದ್ರೆ ಬೆಂಕಿ ಹಾಕೋದು ಎಷ್ಟು ದಿವಸಕ್ಕೆ? ಬೆಂಕಿ ಇವತ್ತು ಬೆಳಗ್ಗೆ ಮುರಿದಿದೀವಿ ಭಾನುವಾರ, ಸೋಮವಾರ ಬೆಳಗ್ಗೆನೆ ಅದಕ್ಕೆ ಹೊಗೆ ಅಂತ ಹಾಕ್ತಿವಿ ಸಣ್ಣದಾಗಿ ಉರಿ ಕೊಟ್ಕೊಂಡು. ಆಮೇಲೆ ಅದು ಪರವಾಗಿಲ್ಲ, ಇದು ಬಾಳೆಹಣ್ಣಿನ ಕಲರ್ ಹಣ್ಣು ಆಗೋಗಿದೆ ಅಂತ ನಾವು ನೋಡಿದಾಗ ಅದಕ್ಕೆ ರೇಜ್ ಆಗಿ ಉರಿ ಕೊಟ್ರೆ ಅದು ಇದಾಗೋಗುತ್ತೆ, ಎಲೆ ಎಲ್ಲ ಒಣಗ್ತಾ ಬರುತ್ತೆ. ಎಲೆ ಎಲ್ಲ ಒಣಗಕ್ಕೆ 1 ವಾರ ಬೇಕಾಗುತ್ತೆ. ಎಷ್ಟು ದಿವಸ ಅದನ್ನ ಬೇಯಿಸಬೇಕಾಗುತ್ತೆ ಸರ್? ಸೋಮವಾರ ಉರಿ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಶನಿವಾರದವರೆಗೂ ಅದನ್ನ ಉರಿ ಹಾಕ್ಲೇಬೇಕು. 6 ದಿವಸ ಗ್ಯಾರಂಟಿ, 6 ದಿವಸ ಬೇಯಿಸಿ ಆಮೇಲೆ ಅದನ್ನ ಇದ್ ಮಾಡ್ಬೇಕು. ಈಗ ಹಗಲು ರಾತ್ರಿ ಅಂದನೆ ಅದಕ್ಕೆ ಉರಿ ಹಾಕ್ತಾನೆ ಇರ್ಬೇಕಲ್ವಾ? ಹಾಕ್ತಿವಿ ಸರ್, ಮನೇಲಿ ಅಮ್ಮ ಅಪ್ಪ ಎಲ್ಲ ಇದಾರೆ, ಅವರು ಸ್ವಲ್ಪ ಹೊತ್ತು ನೋಡ್ಕೋತಾರೆ, ನಮ್ಮ ಮಕ್ಕಳಿದ್ದಾರೆ ಮಕ್ಕಳು ನೋಡ್ಕೋತಾರೆ, ಹಂಗಾಗಿ ಹಾಕ್ತಿವಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಟೈಮಿಂಗ್ಸ್ ಹಾಕ್ತಿದ್ವಿ. ಈಗ ರಾತ್ರಿ ಹೊತ್ತು ಕೂಡ ಅದನ್ನ ಬೇಯಿಸಬೇಕಾಗುತ್ತೆ. ಹಿಂಗೆ ಮಾಡ್ತೀರಾ ಅದನ್ನ? ಯಾಕೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಕಷ್ಟಪಡ್ಬೇಕು, ರಾತ್ರಿ ಹೊತ್ತು ಕಷ್ಟಪಡ್ಬೇಕು, ಹೆಂಗ್ ನಿಭಾಯಿಸ್ತೀರಾ ಇದನ್ನೆಲ್ಲ? ನಿಭಾಯಿಸೋದು ಅಂದ್ರೆ ಸರ್, ಈಗ ಮನೇಲಿ ಯಜಮಾನ್ ಇರ್ತಾರೆ, ಅವ್ರು ಸ್ವಲ್ಪ ಟೈಮ್ ಹಾಕ್ತಾರೆ, ನಾವು ಸ್ವಲ್ಪ ಟೈಮ್ ಹಾಕತ್ತೀವಿ, ಮಕ್ಕಳಿದ್ದಾರೆ ಮಕ್ಕಳು ಸ್ವಲ್ಪ ಟೈಮ್ ಹಾಕ್ತಾರೆ, ಹಂಗಾಗಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾ ಇದ್ವಿ. ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಹೇಳಿ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು? ಗೊತ್ತಾಡೋದು ಅಂತ ನಮ್ಮ ಯಜಮಾನ್ರು ಮೇಲೆ ಹೋಗ್ಬಿಟ್ಟು ನೋಡ್ಕೊಂಬರ್ತಾರೆ. ಅದು ದಿಂಡೆಲ್ಲ ಮುಟ್ಟು ನೋಡಿದ್ರೆ ದಿಂಡೆಲ್ಲ ಚೆನ್ನಾಗಿ ಒಣಗೈತೆ, ಇದನ್ನ ಆಫ್ ಮಾಡ್ತೀವಿ ಈಗ ಅಂತ ಅಂದಾಗ ಆಫ್ ಮಾಡ್ತೀವಿ ಮನೆ. ಈಗ ಬೇಯಿಸಿದ್ಮೇಲೂ ನಿಮಗೆ ಭಾರಿ ಕೆಲಸ ಇರುತ್ತೆ, ಬೇಯಿಸಿದ್ಮೇಲೆ ಏನೇನು ಕೆಲಸ ಇರುತ್ತೆ? ಬೇಯಿಸಿದ್ಮೇಲೆ ಅದನ್ನ ಮತ್ತೆ ಇಳುಕ್ಬೇಕು, ಅದನ್ನೆಲ್ಲ ಒಂತಕ್ಕೆ ಹಾಕಬೇಕು, ಅದು ಕಂಡೀಷನ್ ಬಂದು ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನೆಲ್ಲ ಒಂದೊಂದು ಬುಡ್ಸಿ ಕಂತೆ ಕಟ್ಟಿ ಮೆತ್ತ ಬೇರೆ ಕಡೆ ಕೊಟ್ಗೆತೀವಿ. ಆಮೇಲೆ ಇನ್ನ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸೊಪ್ಪು ಮುರಿತೀವಲ್ಲ ಭಾನುವಾರ, ಅವ್ರಿಗೆ ಕಡ್ಡಿ ರೆಡಿ ಮಾಡ್ಕೊಡ್ಬೇಕು, ಎಣ್ಣಾಳುಗಳಿಗೆ ರೆಡಿ ಮಾಡಿ ಕೊಡ್ತೀವಿ ಅಷ್ಟೊತ್ತಿಗೆ. ಈಗ ಅದು ಬೇಯಿಸಿದ್ಮೇಲೆ ಮತ್ತೆ ಅದನ್ನ ಗ್ರೇಡಿಂಗ್ ಅಂತ ಮಾಡ್ಬೇಕಲ್ವಾ, ಹೆಂಗ್ ಗ್ರೇಡ್ ಮಾಡ್ತೀರಾ, ಎಷ್ಟು ಗ್ರೇಡ್ ಮಾಡ್ತೀರಾ? ಅದು ಸರ್ ನಾವು ಮಾಡಲ್ಲ, ಆಂಧ್ರದವರು 5 ತರ ಅಂತ ತೆಗಿತಾರೆ, 1, 2, 4, 5 ಅಂತ ಎಲ್ಲ ತೆಗಿತಾರೆ, ಅವರು ಆಂಧ್ರದಿಂದ ಬರ್ತಾರೆ, ಅವ್ರಿಗೆ ಇಷ್ಟು ಗುಡ್ಡೆ ಐತೆ ಇಷ್ಟು ಒಪ್ಪಂದ ಅಂತ ಅವ್ರ ಒಪ್ಪಂದ ತಗೋತಾರೆ, ಹಂಗಾಗಿ ಅವ್ರ ಕೈಲೇ ಮಾಡಿಸ್ತೀವಿ, ನಾವ್ ಯಾವಾಗ್ಲೂ ಮಾಡಿಲ್ಲ, ಅವರೇ ಬಂದ್ ಮಾಡ್ತಾರೆ. ಈಗ ಎಲ್ಲಾವುದು ಬಿಡಿಸಿ ಬೇಯಿಸಿದ ನಂತರ ಮಾರಾಟ ಮಾಡ್ತೀರಾ ಅಥವಾ ಅವಾಗ ಅವಾಗ ಮಾರಾಟ ಮಾಡ್ತೀರಾ, ಹೆಂಗೆ? ಅವಾಗ ಅವಾಗ ಮಾರಾಟ ಮಾಡಂಗಿಲ್ಲ, ಅದೆಲ್ಲ ಬೇಯಿಸಿ ಆಗಿ ಎಲ್ಲ ಗ್ರೇಡ್ ಆದ್ಮೇಲೆ 1ನೇ ಗ್ರೇಡ್ 1 ಬೇಲು, 2ನೇ ಗ್ರೇಡ್ 1 ಬೇಲು ಅಂತ ಬೇಲ್ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಅದನ್ನ ಮಾರ್ಕೆಟ್ಗೆ. ಈಗ ಬೇಲ್ ಮಾಡೋವರೆಗೂ ಕೂಡ ಇಡ್ಬೇಕು, ಅದನ್ನ ಹಾಳಾಗ್ದಂಗೆ ಇಡ್ಬೇಕು, ಹೆಂಗ್ ಇಡ್ತೀರ ಹಾಳಾಗ್ದಂಗೆ? ಅದಕ್ಕೆ ಸರ್ ಅಟ್ನೆ ಹಾಕ್ದಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಟಾರ್ಪಲ್ಲು ಬಿಳುಲ್ಲು ಎಲ್ಲ ಹಾಕಿ ಅದ್ರ ಮೇಲೆ ಒಟ್ಬಿಟ್ಟು ಕ್ಲೀನ್ ಆಗಿ ಗಾಳಿ ತಗೊಳ್ದಂಗೆ ಮುಚ್ಚಿಟ್ಕೋಬೇಕು. ಗಾಳಿ ತಗಂದ್ರೆ ಭೂಷಣ ಬಂದ್ ಹೋಗುತ್ತೆ, ಈ ಜಾಸ್ತಿ ಗಾಳಿ ತಗಂದ್ರೆ ಅದು ಕರ್ಗೋಗ ಸಂಭವನು ಬರುತ್ತೆ, ಹಂಗಾಗಿ ಗಾಳಿ ತಗೊಳ್ದೆ ಇರಂಗೆ ಸುತ್ತ ಟಾರ್ಪಲ್ ಹಾಕಿ ಮುಚ್ಚಿಡ್ತೀವಿ. ಹಾಗಾಗಿ ನೋಡ್ತಾ ಇರ್ಬೇಕಾ ಏನಾದ್ರು ಸಮಸ್ಯೆ ಆಗಿದೆಯಾ ಏನು ಅಂತ ಹೇಳಿ. ಸೈಡ್ ಅಲ್ಲಿ ಏನಾದ್ರು ಗಾಳಿ ಹೋಗ್ತಾ ಇದ್ರೆ ಬೇಗ ಭೂಷಣ ಬಂದಿರುತ್ತೆ, ಹಂಗಾಗಿ ಅದನ್ನೆಲ್ಲ ನೋಡಿ ತಗತ್ತೀವಿ ನಾವು, ನೋಡ್ಕೋತಾ ಇರ್ಬೇಕು ಅವಾಗ ಅವಾಗನೆ ನೋಡ್ಕೋತಾ ಇರ್ತೀವಿ, ಮನೇಲೆ ಇರ್ತೀವಲ್ಲ ನೋಡ್ಕೋತಾ ಇರ್ತೀವಿ. ಒಂದ್ಸಾರಿ ಕೊನೆಗೆ ಮಾರಾಟ ಮಾಡೋ ಅಂತದ್ದು ಒಂದೇ ಸಲ ತಗೊಂಡೋಗಕ್ಕಾಗೋದಿಲ್ಲ, ಅದನ್ನ ವಾರ ವಾರ ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ಗೆ ಇವತ್ತು 2 ತಗೊಂಡ್ಬನ್ನಿ ಅಂದ್ರೆ 2 ತಗೊಂಡೋಗ್ಬೇಕು, 3 ತಗೊಂಡ್ಬನ್ನಿ ಅಂದ್ರೆ 3 ತಗೊಂಡೋಗ್ಬೇಕು, ಹಂಗಾಗಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ತಗೊಂಡೋಯ್ತೀವಿ. ಅವ್ರು ಎಷ್ಟು ಬೇಲ್ ಹೇಳ್ತಾರೋ ಅಷ್ಟು ಬೇಲ್ ತಗೊಂಡೋಗಿ ನೀವು ಮಾರಾಟ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅಷ್ಟು ಮಾತ್ರ ತಗೊಂಡೋಗ್ಬೇಕು, ಜಾಸ್ತಿ ತಗೊಂಡೋದ್ರೆ ಅದರಲ್ಲಿ 1 ಕ್ವಿಂಟಲ್ ಮೇಲೆ 1 ಕೆಜಿ ಇದ್ರೂ ಸೊಪ್ಪು ತೆಗ್ದಾಕ್ತಾರೆ, ಕರೆಕ್ಟ್ ಆಗಿ ತಗೊಂಡೋಗ್ಬೇಕು. ಕಡಿಮೆ ಬಂದ್ರೂ ಪರವಾಗಿಲ್ಲ, 1 ಕ್ವಿಂಟಲ್ ಮೇಲೆ ಬರಂಗಿಲ್ಲ, ಹಂಗಾಗಿ ಅಷ್ಟೊಂದೇ ಮಾತ್ರ ತಗೊಂಡೋಯ್ತೀವಿ ನಾವು. ಅವ್ರು ಎಷ್ಟು ನಿಗದಿ ಮಾಡಿರ್ತಾರೋ ಅಷ್ಟು ಮಾತ್ರ ತಗೊಂಡೋಗ್ಬೇಕು, ಅಷ್ಟೇ ಮಾತ್ರ ತಗೊಂಡೋಗ್ಬೇಕು, ಜಾಸ್ತಿ ತಗೊಂಡೋದ್ರೆ ತಗೊಳ್ಳೋದಿಲ್ಲ, ಇನ್ನು ವಾಪಸ್ ಕಳಿಸ್ತಾರೆ. ಈಗ ಏನು ಹೊಗೆಸೊಪ್ಪನ್ನು ಬೆಳೆದಿರ್ತೀರೋ ಅದೇ ಗದ್ದೆಗಳಲ್ಲಿ ಮತ್ತೆ ಭತ್ತ ಬೆಳಿತೀರ ಹೆಂಗೆ? ಅದೇ ಗದ್ದೆಯಲ್ಲಿ ಭತ್ತ ಬೆಳೆಯೋದು ನಾವು. ಇವಾಗ ಸಸಿ ಊದಿದೀವಿ ಈಗ ಇದು ಕಟಾವ್ ಆಗೋ ಟೈಮಿಗೆ ಗದ್ದೆಗೆ ನೀರ್ ಬಿಟ್ಕೊಂಡು ಮಾಮೂಲಿ ಗದ್ದೆನೆ ನಡ್ತೀವಿ ನಾವು. ಅದು ಮತ್ತೆ ಕಟಾವ್ ಆಗುತ್ತೆ ಒಂದು ನವೆಂಬರ್ ಡಿಸೆಂಬರ್ ಹೊತ್ತಿಗೆ, ಆಮೇಲೆ ಮತ್ತೆ ನೀವು ರೆಡಿ ಮಾಡ್ಕೊಂಡು ಮತ್ತೆ ಹೊಗೆ ಸೊಪ್ಪನ್ನ ಬೆಳ್ಕೊಳ್ಳಿಕ್ಕೆ ಮಾಡ್ತೀರ. ಇದು ಲಾಭದಾಯಕವಾ ಹೊಗೆಸೊಪ್ಪು? ಹೊಗೆಸೊಪ್ಪು ಲಾಭದಾಯಕನೆಯ ಅಂದ್ರೆ ಕ್ಲೀನ್ ಆಗಿ ಅದರಲ್ಲಿ ಫಸ್ಟ್ನೇ ಗ್ರೇಡ್ ಸೆಕೆಂಡ್ನೇ ಗ್ರೇಡ್ ಬಂದ್ರೆ ಲಾಭದಾಯಕ ಜಾಸ್ತಿ ಇರುತ್ತೆ. ತೀರಾ ಅದಕ್ಕೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಲಾಭದಾಯಕ ಕಡಿಮೆ ಆಗಿರುತ್ತೆ. ಅದೊಂದೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬೆಳಿಬೇಕು ಅದಕ್ಕೆ ಅಷ್ಟೇ. ಒಟ್ಟಿಗೆ ನಾವು ಯಾವ ಗುಣಮಟ್ಟದ ಸೊಪ್ಪನ್ನ ಬೆಳಿತೀವೋ ಅದ್ರ ಮೇಲೆ ಲಾಭ ಅನ್ನೋದು ನಿರ್ಧಾರ ಆಗಿರುತ್ತೆ. ಒಳ್ಳೆ ಗುಣಮಟ್ಟದ ಸೊಪ್ಪು ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಸರ್ ಅವ್ರ ಬೋರ್ಡ್ ಅಲ್ಲಿ ಕೊಡ ಗೊಬ್ಬರದ ಮೇಲೆ ಮಿಸ್ಟೇಕ್ ಇರುತ್ತೆ, ಇನ್ನ ಭೂಮಿ ಮೇಲೆ ಮಿಸ್ಟೇಕ್ ಇರುತ್ತೆ. ಬಿಳಿ ನೆಲ ಆದ್ರೆ ಚೆನ್ನಾಗಿ ಕ್ಯೂರಿಂಗ್ ಅಂತ ಬರುತ್ತೆ, ಅದು ಒಳ್ಳೆ ಫಸ್ಟ್ ಗ್ರೇಡ್ ಬರುತ್ತೆ. ಇನ್ ಬೇರೆ ಬೇರೆ ತರ ಮಣ್ಣುಗಳಲ್ಲೆಲ್ಲ ಸ್ವಲ್ಪ ಫಸ್ಟ್ ಗ್ರೇಡ್ ಸಿಗೋದ್ ಕಷ್ಟ. ಈಗ ನಮ್ ಸ್ವಲ್ಪ ಕಷ್ಟ, ಫಸ್ಟ್ ಗ್ರೇಡ್ ಇಲ್ಲ, ಕಡಿಮೆ ಐತೆ, ಹಂಗಾಗಿ ಇದ್ ಮಾಡ್ಕೊತಾ ಇದೀವಿ ಅಷ್ಟೇ. ಭೂಮಿ ಎಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಫಲವತ್ತತೆ ಮಾಡಿದ್ರೆ ಒಳ್ಳೆ ಗುಣಮಟ್ಟದ ಸೊಪ್ಪು ಬರುತ್ತೆ? ಬರುತ್ತೆ ಸರ್. ಒಳ್ಳೆ ಗುಣಮಟ್ಟದ ಅಂದ್ರೆ ಜಾಸ್ತಿ ಗೊಬ್ಬರ ಎಲ್ಲ ಹಾಕಿದ್ರು ಜಾಸ್ತಿ ಹಾಳಾಗೋಗುತ್ತೆ, ಅದಕ್ಕೆ ನಮಗೆ ತಕ್ಕಂತೆ ಗೊಬ್ಬರ ಹಾಕಿದ್ ನಮ್ ತಕ್ಕಂತೆ ಬೆಳಿಬಹುದು, ಹಂಗಾಗಿ ಬರುತ್ತೆ ಆವಾಗ ಒಳ್ಳೆ ಗುಣಮಟ್ಟದ ಸೊಪ್ಪು ಬರುತ್ತೆ. ಈ ಭತ್ತ ಬೆಳೆಯೋದ್ರ ಜೊತೆಗೆ ಮತ್ತೆ ಹೊಗೆಸೊಪ್ಪು ಬೆಳೆಯೋದ್ರ ಜೊತೆಗೆ ಇನ್ನೂ ಅನೇಕ ಉಪಕಸಬುಗಳನ್ನ ನೀವು ಮಾಡ್ತೀರಾ. ಮೇಕೆಗಳನ್ನ ಸಾಕೊಂಡಿದ್ದೀರಾ, ಕೋಳಿ ಸಾಕೊಂಡಿದ್ದೀರಾ, ಏನು ಈ ತರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ? ಅನುಕೂಲ ಅಂದ್ರೆ ಇರ್ಲಿ ಮನೆ ಹತ್ರನೇ ಇರ್ತೀವಲ್ಲ, ನಾವೆಲ್ಲೂ ಹೊರಗಡೆ ಹೋಗಲ್ಲ, ಮನೆ ಹತ್ರ ಇರ್ತೀವಲ್ಲ ಅಂತ ಸಸ್ವಲ್ಪ ಮಾಡ್ಕೊಂಡಿದೀವಿ ಎಲ್ಲಾನು ಇರ್ಲಿ ಅಂತ. ಮೇಕೆಗಳನ್ನ ಎಷ್ಟು ಸಾಕೊಂಡಿದ್ದೀರಿ? ಮೇಕೆ ಒಂದು 10 ಇದಾವೆ ಸರ್. ನಮ್ಮ ಮಾವ ಇದಾರೆ, ನಮ್ಮ ಮಾವ ಮೇಯಿಸ್ಕೊಂಡ್ ಬರ್ತಾರೆ, ಹಂಗಾಗಿ ಇರ್ಲಿ ಅಂತ ಇಟ್ಕೊಂಡಿದೀವಿ. ಅಗತ್ಯ ಬಿದ್ದಾಗ ಮಾರಾಟ ಮಾಡ್ಕೋಬಹುದಲ್ವಾ? ಅಗತ್ಯ ಇದ್ದಾಗ ಮಾರ್ಕತ್ತೀವಿ, ನಮಗೂ ಬೇಕಾಗುತ್ತೆ ಹಬ್ಬ ಹುಣ್ಣಿಮೆ ಮಾಡುವಾಗ ಇರ್ಲಿ ಅಂತ ಇಟ್ಕೊಂಡಿದೀವಿ. ಸಾಮಾನ್ಯವಾಗಿ ಮಾರಾದಾದ್ರೆ ಎಲ್ಲಿ ಮಾರ್ತೀರ ಮೇಕೆಗಳನ್ನ? ನಾವು ಸಂತೆ ಜಾಸ್ತಿ ಇದ್ರೆ ಸಂತೆಗೆ ಹೋಗಿವೋ, ಇವಾಗ ಕಡಿಮೆ ಇದೆಯಲ್ಲ, ಹಂಗಾಗಿ ಇಲ್ಲೇ ಬರ್ತಾರೆ ಮನೆ ಹತ್ರ ಯಾರು ಬೇಕು ಅನ್ನೋರು ಅವ್ರಿಗೆ ಕೊಡ್ತೀವಿ. ಕುರಿಗಳನ್ನ ಸಾಕಾಟ ಮಾಡ್ತಾ ಇಲ್ವಾ ನೀವು? ಇಲ್ಲ ಸರ್, ನಾವು ಕುರಿ ಸಾಕಿಲ್ಲ. ಯಾಕೆ ಕುರಿ ಯಾಕೆ ಸಾಕಲ್ಲ? ಕುರಿ ಇಲ್ಲಿ ನಾಯಿ ಕಾಟ ಜಾಸ್ತಿ, ಕುರಿ ಅದು ಒಂದೊಂದೇ ಬಿಟ್ಟು ಮೇಯ್ಸಕ್ ಆಗೋದಿಲ್ಲ, ಹಂಗಾಗಿ ಬೇಡ ಅಂತ ಕುರಿ ಸಾಕಿಲ್ಲ. ಮೇಕೆ ಸಾಕೋದ್ರಿಂದ ಏನ್ ಅನುಕೂಲ? ಎಷ್ಟು ಮರಿ ಹಾಕುತ್ತೆ ವರ್ಷಕ್ಕೆ? ವರ್ಷಕ್ಕೆ 2 ಸಲ ಮರಿ ಹಾಕುತ್ತೆ, ಅದು 2-2 ಮರಿ, 3-3 ಮರಿ ಎಲ್ಲ ಹಾಕುತ್ತೆ. ಅಂದ್ರೆ ಇವಾಗ ಜಾಸ್ತಿ ಇಟ್ಕೊಂಡಿಲ್ಲ ನಾವು, ಕಡಿಮೆ ಮಾಡ್ಕೊಂಡಿದೀವಿ, ಮೇಯ್ಸಕ್ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದೀವಿ. ಜಾಸ್ತಿ ಆದಷ್ಟು ಜಾಸ್ತಿ ಕಾಳಜಿ ಬೇಕು, ಜಾಸ್ತಿ ಜನ ಬೇಕು, ಅದ್ರ ಬದಲಿಗೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಕೊಂಡು ಹೋಗೋ ಅಂತದ್ದು ಅಲ್ವಾ. ನಮಗೆ ಆಗ ಅಷ್ಟು ಶಕ್ತಿ ಇರೋ ಅಷ್ಟು ಮಾತ್ರ ಮಾಡ್ಕೊಂಡಿದೀವಿ ಅಷ್ಟೇ, ಜಾಸ್ತಿ ಬೇಡ ಅಂತ. ಕೋಳಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? ಕೋಳಿ ಇವಾಗ ಒಂದ್ 3 ವರ್ಷ ಆಯ್ತು ಸರ್ ಸಾಕಕ್ ಹಿಡ್ದು, 3 ವರ್ಷದಿಂದ ಸಾಕ್ತಾ ಇದೀವಿ. ಸ್ವಲ್ಪ ಇದ್ದೋ ಈಗ ಒಂದ್ 2-3 ಇದ್ದೋ ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀವಿ, ಜಾಸ್ತಿ ಇದಾವೆ ಈಗ ಒಂದ್ 40-ರಿಂದ ಒಂದ್ 50-ವರೆಗೂ ಅವೆ. ಯಾಕೆ ಕೋಳಿ ಸಾಕ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಕೋಳಿ ಸಾಕ್ಬೇಕು ಅಂತ ಅನಿಸ್ತು ಸರ್, ಅಲ್ಲಿ ಇಲ್ಲಿ ತಗೊಂಬರುವೋ ಎಲ್ಲ ಮಾಡುವೋ, ನೆಂಟರು ಬಂದಾಗೆಲ್ಲ ಓಡೋಬೇಕಲ್ಲ, ಹಂಗಾಗಿ ಇರ್ಲಿ ಅಂತ ಸಾಕೊಂಡಿದೀವಿ. ಹಂಗಾಗಿ ಸ್ವಲ್ಪ ಅಂಗಡಿ ಮೊಟ್ಟೆ ತಗೊಂಬಂದು ಕೂರ್ಸ್ಕೊಂಡು ಮಾಡ್ಕೊಂಡಿದೀವಿ. ಎಷ್ಟು ಮೊಟ್ಟೆ ಇಡ ಅಂತ ಕೋಳಿಗಳಿದಾವೆ ನಮ್ಮಲ್ಲಿ? ಒಂದು 40 ಕೋಳಿ ಇದಾವೆ, ಅದರಲ್ಲಿ ಒಂದು 12 ಮೊಟ್ಟೆ ಇಡ್ತಾವೆ ಈಗ, ಇನ್ ಬಾಕಿವೆಲ್ಲ ಸಣ್ಣ ಸಣ್ಣ. ಮೊಟ್ಟೆಗಳನ್ನ ಮಾರಾಟ ಮಾಡ್ತೀರಾ? ಮಾರ್ತೀವಿ ಜಾಸ್ತಿ ಇದ್ರೆ, ಇಲ್ಲ ಅಂದ್ರೆ ನಮ್ಮ ಮನೆ ಬಳಕೆಗೆ ಉಪಯೋಗಿಸ್ಕೊತೀವಿ. ಹೆಂಗೆ ಮಾರಾಟ ಮಾಡ್ತೀರಾ ಮೊಟ್ಟೆಗಳನ್ನ? ಮೊಟ್ಟೆ 12 ರೂಪಾಯಿ ಕೊಡ್ತಾ ಇದೀವಿ. ಇಲ್ಲೇ ಮನೆ ಹತ್ರನೇ ಯಾರು ಬಂದು ಕೇಳ್ತಾರ? ಮನೆ ಹತ್ರ ಬಂದು ಕೇಳಿದವ್ರಿಗೆ ಮಾತ್ರ ಕೊಡ್ತೀವಿ, ಹೊರಗಡೆ ಎಲ್ಲ ತಗೊಂಡೋಗಲ್ಲ ನಾವು. ಈಗ ಮೇಕೆನೂ ಸಾಕಿದಿರಾ, ಕೋಳಿನೂ ಸಾಕಿದಿರ ಅಲ್ವಾ, ಮೇಕೆಗೆ ಏನೇನ್ ಕಾಳಜಿ ಮಾಡ್ಬೇಕು, ಕೋಳಿಗೆ ಏನೇನ್ ಕಾಳಜಿ ಮಾಡ್ಬೇಕು? ಕೋಳಿ ನೀಟಾಗಿ ನೋಡ್ಕೋಬೇಕು ಸರ್, ಅವು ಹೊರಗಡೆ ಬುಟ್ಟಾಗೆಲ್ಲ ಹದ್ದು ಪದ್ದು ಎಲ್ಲ ಒತ್ಕೊ ಹೋಗ್ದಂಗೆ ನೋಡ್ಕೊಂಡು, ಅವಾಗ ಅವಾಗ ಕರ್ಕೊಂಡ್ ಮೇವು ಎಲ್ಲ ಹಾಕೊಂಡು ಮನೆ ಹತ್ರನೇ ನೋಡ್ಕೊಂಡು ಸಾಕೊಂಡಿದೀವಿ. ಇನ್ನ ಮೇಕೆಗಳಿಗೆ ಅದಕ್ಕಾಗೆ ಒಬ್ರು ಜವಾಬ್ದಾರಿಕೆಯಿಂದ ಮಾಡ್ಬೇಕು, ಅದಕ್ಕೆ ಒಂದ್ ಮನೆ ಮಾಡಿದೀವಿ ಮೇಕೆಗೆ ಅಂತಾನೆ, ಅಲ್ಲಿ ನೋಡ್ಕೊಂಡು ನೀಟಾಗಿ ಸಾಕೊಂಡು ಇಟ್ಕೊಂಡಿದೀವಿ. ಕೋಳಿಗೆ ಸಾಮಾನ್ಯವಾಗಿ ಏನು ಮೇವು ಹಾಕ್ತೀರಿ? ಮೇವು ನಾವು ಭತ್ತ, ರಾಗಿ, ಅಕ್ಕಿ ಎಲ್ಲ ಹಾಕ್ತಾ ಇದೀವಿ. ಅದನ್ನ ಹಾಕ್ಲೇಬೇಕಾ ಅಥವಾ ಅವೇ ಹೆಂಗಾದ್ರೂ ಒಂದಷ್ಟು ಮ್ಯಾನೇಜ್ ಮಾಡ್ಕೋತಾವೆ ಹೆಂಗೆ? ಇಲ್ಲ ಇಲ್ಲ ಸರ್, ಆತರ ಇಲ್ಲೇನು ಮೇವು ಸಿಗಲ್ಲ, ಅವಕ್ಕೆ ನಾವು ಹಾಕ್ಲೇಬೇಕು, ಡೈಲಿ ಒಂದ್ 2-3 ಸಲ ಹಾಕ್ತೀವಿ ನಾವೇ. ನಿಮ್ಮ ಜಮೀನ್ ಹತ್ರನೇ ನೀವು ಮನೆಯನ್ನು ಕೂಡ ಮಾಡ್ಕೊಂಡಿದೀರ, ಇಲ್ಲೇ ಕೋಳಿ ಕುರಿ ಎಲ್ಲದನ್ನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀರ. ಈ ನಾಟಿ ಕೋಳಿಗಳು ತುಂಬಾ ತೊಂದರೆ ಕೊಡ್ತವೆ ಅಂತ ಹೇಳಿ ಹೇಳ್ತಾರೆ, ತುಂಬಾ ಗಲೀಜ್ ಮಾಡ ಅಂತದ್ದು, ಆಮೇಲೆ ಹತ್ರದಲ್ಲಿ ಏನಾದ್ರೂ ಬೆಳೆ ಇತ್ತು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಗಿಡ ಆಗಿದ್ದಾಗ ಹೋಗಿ ಅದನ್ನೆಲ್ಲ ಹಾಳು ಮಾಡ ಅಂತದ್ದು, ಈ ತರದ್ದೆಲ್ಲ ಮಾಡುತ್ತೆ. ಅದನ್ನೆಲ್ಲ ಹೆಂಗೆ ನಿಭಾಯಿಸೋದು? ನಾವು ಬಿಡಲ್ಲ ಸರ್, ಹೊರಗಡೆಗೆ ಮನೆಯ ಒಳಗಡೆನೆ ಕೂಡಾಕಿರ್ತೀವಿ. ನಾವು ಏನು ಕೆಲಸ ಇಲ್ಲ ಈಚೆಗೆ ಬಂದಿದೀವಿ ಅಂತ ಅಂದ ಟೈಮಲ್ಲಿ ಈಚೆಗೆ ಬಿಡ್ತೀವಿ, ಒಂದ್ ಸ್ವಲ್ಪ ಹೊತ್ತು ನೋಡ್ಕೋತೀವಿ, ಆಮೇಲೆ ಮತ್ತೆ ಒಳಗಡೆ ಕೂಡ್ಕೆತೀವಿ. ಮೇವಾಕಿ ಕರೆದ್ರೆ ಒಳಗಡೆ ಬತ್ತವೆ ಅವು, ಒಳಗಡೆ ಕೂಡ್ಕೆತೀವಿ. ಕೋಳಿನ ಕೂಡ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ, ಜಾಸ್ತಿ ಇದ್ದಾಗ ಮಾರ್ತೀವಿ, ಇಲ್ಲ ಅಂದ್ರೆ ಏನ್ ಮಾರಕ್ ಹೋಗೋದಿಲ್ಲ, ನಮ್ಗೆ ಬೇಕು ಅಂತ ಇಟ್ಕೊಂಡಿರ್ತೀವಿ. ಈಗ ನಿಮ್ಗೆ ಮನೆ ಬಳಕೆಗೆ ಸಾಕಾಗುತ್ತೆ ವರ್ಷ ಪೂರ್ತಿ? ಸಾಕಾಗುತ್ತೆ ಸರ್, ನಾವು ಏನ್ ತರಕ್ ಹೋಗೋದಿಲ್ಲ, ಅದನ್ನೇ ಉಪಯೋಗಿಸ್ಕೊತಾ ಇದೀವಿ. ಏನು ಈ ತರ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ, ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ನಿಮ್ಗೆ? ಅನುಕೂಲ ಆಗುತ್ತೆ ಸರ್, ಹೆಂಗೋ ಒಂದ್ ಟೈಮು ಮಾರಿದ್ರು ಒಂದು 5-10 ಸಾವಿರ ರೂಪಾಯಿಂದ ಮಾರ್ಕೋಬಹುದು, ಹಂಗಾಗಿ ಸ್ವಲ್ಪ ಅದ್ರಲ್ಲೂ ಆದಾಯ ಸಿಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡಿದೀವಿ. ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಮಾರಾಟ ಮಾಡ್ತೀರಾ ಮೇಕೆಗಳನ್ನ? ಮೇಕೆಗಳನ್ನ ಆಯುಧ ಪೂಜೆ ಹಬ್ಬ ಟೈಮ್ ಅಲ್ಲಿ ಜಾಸ್ತಿ ಮಾರಾಟ ಮಾಡ್ತೀವಿ, ಅವಾಗ ಹಬ್ಬ ಸೀಸನ್ ಯಾರು ತಗೋತಾರೆ ಅಂತ ಮಾರ್ತೀವಿ. ಆಗ ಆ ಟೈಮ್ ಬಿಟ್ರೆ ಏನ್ ಬೇರೆ ಟೈಮ್ ಅಲ್ಲಿ ಯಾರಾದ್ರೂ ಬೇಕು ಅಂತ ಮನೆ ಹತ್ರ ಬಂದ್ರೆ ಅವಾಗ ಕೊಡ್ತೀವಿ ಅಷ್ಟೇ. ಈಗ ಮನೆ ಹತ್ರನೇ ಸಾಕಷ್ಟು ತರಕಾರಿ ಗಿಡಗಳನ್ನು ಕೂಡ ಹಾಕೊಂಡಿದ್ದೀರಾ, ಇಲ್ಲಿ ತೊಂಡೆ ಹಾಕೊಂಡಿದ್ದೀರಾ, ನಿಮ್ಗೆ ಮನೆಗೆ ಏನೇನ್ ಬೇಕೋ ಆ ತರದೆಲ್ಲ ಬೆಳ್ಕೊಳ್ತೀರಾ, ಏನ್ ಅನುಕೂಲ ಇದರಿಂದ? ಅಂದ್ರೆ ಹೊರಗಡೆ ಹೋಗಿ ಖರ್ಚು ಮಾಡಿತರ ಅಂತ ಅವಶ್ಯಕತೆ ಇರಲ್ಲ, ನಮ್ದೇ ಬೋರ್ ಇದೆ, ಹಂಗಾಗಿ ಸ್ವಲ್ಪ ಮನೆಗೆ ಆಗಷ್ಟು ಮಾಡ್ಕೊಂಡಿರ್ತೀವಿ. ಮನೆ ಅಗತ್ಯಕ್ಕೆ ಏನೇನು ಬೆಳ್ಕೊಂಡಿದ್ದೀರಾ? ಬೆಳ್ಕೊಂಡಿದೀವಿ ಸರ್, ನಾವು ಸ್ವಲ್ಪ ಶುಂಠಿನೂ ಹಾಕಿದೀವಿ, ಇನ್ನ ತೊಂಡೆಕಾಯಿ ಹಾಕಿದೀವಿ, ಸೀಗೆ ಮರ ಇದೆ ಒಂದೆರಡು, ಅದ್ರಲ್ಲೂ ಸ್ವಲ್ಪ ಮಾರ್ಕತೀವಿ, ನಮ್ಗ ಆಗಷ್ಟು ಇಟ್ಕೊಂಡು ಉಳಿದಿದೆಲ್ಲ ಮಾರ್ಕತೀವಿ. ಹಂಗಾಗಿ ಅಗತ್ಯ ಇರೋಂತ ವಸ್ತುಗಳನ್ನ ಸ್ವಲ್ಪ ಮಾಡ್ಕತೀವಿ, ನಮ್ಮ ಮಾವ ಎಲ್ಲ ಮಾಡ್ತಾರೆ, ಹಂಗಾಗಿ ನಾವು ಅವ್ರ ಕೈ ಜೋಡಿಸ್ಕೊಂಡು ಮಾಡ್ಕತಾ ಇದೀವಿ. ಸೀಗೆ ಎರಡು ಮರ ಇದೆ, ಎರಡು ಮರದಿಂದ ಎಷ್ಟು ಆದಾಯ ಸಿಗುತ್ತೆ ನಿಮಗೆ? ಆದಾಯ ಒಂದು 25,000 ರಿಂದ 30,000 ಆದಾಯ ಆಗುತ್ತೆ, ಅಂದ್ರೆ ಒಂದು 80-90 ಹಿಂಗೆಲ್ಲ ಸಿಗುತ್ತೆ ಕೆಜಿಗೆ ಟೈಮಿಂಗ್ ಅಲ್ಲಿ, ಆಗ ರೈಟ್ ಆಗುತ್ತಲ್ಲ ಆಗ ಮಾರ್ಕತೀವಿ ಸಿಗುತ್ತೆ. ಸೀಗೆದು ಏನೇನ್ ಕೆಲಸ ಇರುತ್ತೆ ಸಾಮಾನ್ಯವಾಗಿ? ಅದಕ್ಕೆ ಏನ್ ಕೆಲಸನೂ ಇಲ್ಲ, ಅದಕ್ಕೆ ನಾವೇನು ಕೆಲಸ ಮಾಡಕ್ ಹೋಗಲ್ಲ, ಮರ ಕಪ್ಸಿದೀವಿ ಅಷ್ಟೇ, ಅದನ್ ಕೆಡುವಾಗುವಾಗ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಮುಳ್ಳು ಮರ ಎಲ್ಲ ಅದನ್ ಕೆಡುವಾಗ ಸ್ವಲ್ಪ ಕಷ್ಟ, ಆಯ್ವಾಗ ಸ್ವಲ್ಪ ಕಷ್ಟ ಅಷ್ಟೇ, ಆಮೇಲೆ ಅದ್ ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಅದಕ್ಕೆ ಯಾರು ಅದನ್ನೆಲ್ಲ ಮಾಡುವಂತದ್ದು? ಮಾವ ಮಾಡ್ತಾರೆ, ನಮ್ಮ ಮಾವ ಮಾಡ್ತಾರೆ, ಅವರೇ ಸಂಪೂರ್ಣ ಎಲ್ಲ ಅದನ್ನು ಮಾಡ್ತಾರೆ. ಮತ್ತೆ ಒಣಗಿಸಿ ಆಮೇಲೆ ಮಾರಾಟ ಮಾಡ್ಬೇಕಲ್ವಾ? ಒಣಗಿಸ್ಬಿಟ್ಟು ಚೆನ್ನಾಗಿ ಅದು ಒಳಗಡೆ ಬೀಜ ಎಲ್ಲ ಅಳ್ಳಾಡುತ್ತೆ ಒಣಗಿದ್ರೆ, ಆಮೇಲೆ ಮಾರ್ತೀವಿ. ಎರಡು ಸೀಗೆ ಗಿಡ ಹಾಕೊಂಡ್ರೆ ಸಾಕಲ್ಲ, ಸುಮಾರು ದುಡ್ಡು ಸಿಗುತ್ತೆ ನಮ್ಗೆ? ಸಿಗುತ್ತೆ, ಒಂದು 25-30,000 ಗ್ಯಾರಂಟಿ ಆಗುತ್ತೆ. ಮತ್ತೆ ಅದಕ್ಕೆ ಏನು ಬೇರೆ ಇನ್ನೇನು ಶ್ರಮ ಇಲ್ಲ, ವರ್ಷ ಪೂರ್ತಿ ಅದಕ್ಕೆ ನೀರ್ ಹಾಯಿಸಬೇಕು ಅಂತಿಲ್ಲ, ಗೊಬ್ಬರ ಹಾಕ್ಬೇಕು ಅಂತ ಏನಿಲ್ಲ? ಏನಿಲ್ಲ ಸರ್, ಅದಕ್ಕೆ ಅದಕ್ಕೇನು ಆ ಗೊಬ್ಬರ ಹಾಕ ಅವಶ್ಯಕತೆ ಇಲ್ಲ, ಅದು ಮರ ಒಂದ್ ಚೆನ್ನಾಗಿ ಒಬ್ಬಕ್ಕೆ ಜಾಗ ಇದ್ರೆ ಸಾಕು, ಅಷ್ಟು ಬಿಟ್ರೆ ಏನಿಗೂ ಅದಕ್ಕೆ ಹಿಂಸೆ ಇಲ್ಲ. ಅದ್ರ ಪಾಡ್ಗದು ಬರ್ತಾ ಹೋಗುತ್ತೆ, ಅದ್ರ ಪಾಡಿಗದು ಒಪ್ಕೊ ಹೋಗುತ್ತೆ. ನಾವು ಟೈಮ್ ಅಲ್ಲಿ ಅದನ್ನ ಏನಾರ ತಳಗಡೆಗೆ ಬಿದ್ದೋದಾಗ ಕಟ್ ಮಾಡಿ ಇದ್ ಮಾಡ್ಕೊತೀವಿ ಅಷ್ಟೇ. ಎಷ್ಟು ಜನ ಮಕ್ಕಳು ಕಲ್ಪನಾ ಅವರೇ ನಿಮಗೆ? ನನಗೆ 3 ಜನ. ಏನೇನು ಓದ್ತಾರೆ ಮಕ್ಕಳು? ಫೈನಲ್ ಇಯರ್ ಡಿಗ್ರಿ ಹಿರಿ ಮಗಳು, ಮದ್ವೆ ಆಗಿದೆ ಅವಳಿಗೆ, ಇನ್ನ 2ನೇ ಮಗಳು ಸೆಕೆಂಡ್ ಇಯರ್ PUC, ಮಗ SLC ಓದ್ತಿದ್ದಾನೆ. ಮಕ್ಕಳು ನಿಮ್ಗೆ ಸಹಾಯ ಮಾಡ್ತಾರ ಕೃಷಿನಲ್ಲಿ? ಮಾಡ್ತಾರೆ, ಪರವಾಗಿಲ್ಲ, ಎಲ್ಲರೂ ಮಾಡ್ತಾರೆ. ಏನೇನು ಸಹಾಯ ಮಾಡ್ತಾರೆ? ಮಾಡ್ತಾರೆ, ಈಗ ನಾವು ಕೆಲಸ ಮಾಡ್ತಾ ಇದ್ದಾಗ ಬಂದು ನಮ್ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮಗ ಜಾಸ್ತಿ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ಕೊಡ್ತಾನೆ, ಇನ್ನ ಮಕ್ಕಳು 8 ಮಕ್ಳು ಮನೇಲಿ ಮಾಡ್ಕೊಡ್ತಾರೆ ನಮಗೆ. ಕೆಲಸ ಮಾಡಿ ಅಂತ ಹೇಳ್ತೀರಾ, ನಮ್ಗೆ ಓದಕ್ ತೊಂದರೆ ಆಗುತ್ತೆ ಅಂತ ಏನಾದ್ರು ಹೇಳಲ್ವಾ? ಹೇಳ್ತಾರೆ, ಓದಕ್ ತೊಂದರೆ ಆಗುತ್ತೆ, ಕೆಲಸ ಮಾಡಿಸ್ತಿರಲ್ಲ ನೀವು ಅಂತ, ಟೈಮ್ ಇದ್ದಾಗ ಸ್ವಲ್ಪ ಸ್ವಲ್ಪ ಮಾಡಿ ಅಂತ ಹೇಳ್ಕೊಡ್ತೀವಿ ಅವ್ರಿಗೆ, ಹಂಗಾಗಿ ಅವರು ಮಾಡ್ತಾರೆ, ಹೆಲ್ಪ್ ಮಾಡ್ಕೊಡ್ತಾರೆ ಅವರು ನಮಗೆ. ಈ ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಅಂದ್ರೆ ಸರ್, ನಾವು ಸಿಟಿಲಿ ಇಲ್ವಲ್ಲ, ಹಳ್ಳಿಯವರಲ್ವಾ, ಹಳ್ಳಿ ತಕ್ಕನಾಗಿ ಅಡ್ಜಸ್ಟ್ ಆಗಿದೀವಿ, ಈಗ ನಮಗೆಲ್ಲ ಪರವಾಗಿಲ್ಲ ಅನ್ನೋ ಲೆವೆಲ್ ಅಲ್ಲಿ ಇದೀವಿ ನಾವೀಗ. ಈಗ ಕೃಷಿ ಬಿಟ್ಟು ಬೇರೆ ಇನ್ನೇನು ಮಾಡ್ತಿಲ್ಲ ಅಲ್ವಾ ಸರ್? ನಾವೇನು ಮಾಡ್ತಿಲ್ಲ, ಬರೀ ನಮಗೆ ಜಮೀನಲ್ಲಿ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಕೊಂಡಿರೋದು. ವರ್ಷ ಪೂರ್ತಿ ಕೆಲಸ ಮಾಡ್ತೀರಾ, ಹಿಂಗೆ ಬೇರೆ ಬೇರೆ ತರದ ಸಾಕಾಣಿಕೆ ಮಾಡ್ತೀರಾ, ಏನೇನು ಅನುಕೂಲ ಮಾಡ್ಕೊಂಡಿದ್ರ ಮನೆಗೆ? ಮನೆಗೆ ಏನ್ ಅನುಕೂಲ ಅಂದ್ರೆ, ಬರ ಆದಾಯದಲ್ಲಿ ಮನೆಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ಕೋತೀವಿ. ಮಗಳಿಗೆ ಮದ್ವೆ ಮಾಡುದು, ಸ್ವಲ್ಪ ಒಡವೆ ಗಿಡವೆ ಎಲ್ಲ ಮಾಡಿಸಿಟ್ಕೊಂಡಿದ್ದು, ಇವಾಗ ಮದ್ವೆ ಮಾಡಿದೀವಿ ಅಷ್ಟು ಬಿಟ್ರೆ ಇನ್ನೇನು. ಒಂದ್ ಮನೆ ಇರ್ಲಿಲ್ಲ, ಊರೊಳಗಡೆ ಚಿಕ್ಕ ಮನೇಲಿ ಇದ್ದು ಇಲ್ಲಿ ಸ್ವಲ್ಪ ಬಂದ್ ಮನೆ ಮಾಡ್ಕೊಂಡಿದೀವಿ ಹೊಲ್ದತ್ರ, ಅದಕ್ಕಿನ್ ಸಾರಣೆ ಮಾಡ್ಸಕ್ ರೆಡಿ ಮಾಡ್ಬೇಕಷ್ಟೇ. ಸಾಮಾನ್ಯವಾಗಿ ತುಂಬಾ ಜನ ಹೇಳ್ತಾರೆ ಕೃಷಿಲಿ ಏನ್ ಅಂತ ಸುಖ ಇಲ್ಲ ಅಂತ ಹೇಳ್ಬಿಟ್ಟು, ನೀವೇನಂತೀರಿ ಸರ್? ನಾವು ಕಷ್ಟಪಟ್ರೆ ನಮಗ್ ಸುಖ ಐತೆ ಅದ್ರಲ್ಲಿ, ಅಂದ್ರೆ ನಾವು ಕಷ್ಟಪಟ್ಟು ಮಾಡ್ಬೇಕಷ್ಟೇ, ಕಷ್ಟಪಡದೇ ಇದ್ದವರಿಗೆ ಅದ್ರಲ್ಲಿ ಕಷ್ಟ ಅರ್ಥ ಗೊತ್ತಾಗೋದಿಲ್ಲ. ನಾವು ಕಷ್ಟ ಪಡ್ತೀವಿ, ನಾವು ಮಾಡ್ತೀವಿ, ನಮಗ್ ಗೊತ್ತಾಗುತ್ತೆ ಸ್ವಲ್ಪ ಪರವಾಗಿಲ್ಲ, ನಾವ್ ಇದನ್ ಮಾಡಿದ್ರೆ ಇಷ್ಟ ಆದಾಯ ಬರುತ್ತೆ, ಇದ್ರಲ್ಲಿ ಇಷ್ಟು ದುಡ್ಡು ಮಾಡ್ಕೊಂಡಿದೀವಿ ಅಂತ ಗೊತ್ತಾಗುತ್ತೆ ನಮಗೆ. ಈಗ ಎಷ್ಟು ದುಡ್ಡು ಆಯ್ತು ಏನೋ ಅಂತ ಹೇಳಿ ಲೆಕ್ಕ ಬರ್ದಿಡ್ತೀರಾ? ಹೆಂಗೆ ಬರ್ದಿಡ್ತೀವಿ ಸರ್? ನಾವು ನಮ್ಮ ಯಜಮಾನ್ರು ಒಂದೊಂದ್ ಬೇಲ್ ತಗೊಂಡ್ ಹೋದಾಗ ಬಂದು ಸ್ಲಿಪ್ ಕೊಡ್ತಾರೆ, ಅದನ್ನ ಬರ್ದಿಟ್ಟಿರ್ತೀವಿ ನಾವು. ಹೋದ ಸಲ ಹೊಗೆಸೊಪ್ಪಲ್ಲಿ 1-2 ಲಕ್ಷ ಆಗಿತ್ತು, ಅದ್ರಲ್ಲಿ 70,000 ಖರ್ಚು ಕಳೆದ್ರು, ಇನ್ ಬಾಕಿದ್ ನಮಗೆ ಮಿಕ್ಕಿತ್ತು. ಹಂಗೆ 1 ವರ್ಷ ಹೋಗುತ್ತೆ, 1 ವರ್ಷ ಆಗುತ್ತೆ. ಕಳೆದ 2ನೇ ವರ್ಷದಲ್ಲಿ 1-3 ಲಕ್ಷ ಆಗಿತ್ತು, ಕಳೆದ ವರ್ಷ ಕಡಿಮೆ ಆಯ್ತು ಅಷ್ಟೇ, ಏನು ಮಾಡಂಗಿಲ್ಲ. ಈಗ ಭತ್ತವನ್ನು ಕೂಡ ಬೆಳಿತಿರಲ್ಲ, ಭತ್ತ ಏನ್ ಮನೆಗೆ ಆಗೋಷ್ಟು ಬೆಳ್ಕೊಳ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಮಾರಾಟನು ಮಾಡ್ತೀವಿ ಸರ್, ಸ್ವಲ್ಪ ಎಲ್ಲಾನು ಇಟ್ಕೊಳ್ಳೋದಿಲ್ಲ, ಮಾರಾಟ ಮಾಡ್ತೀವಿ ಅಂದ್ರೆ ರೈಟ್ ಇದ್ರೆ ಮಾರ್ತೀವಿ, ಇಲ್ಲ ಈ ವರ್ಷ ರೈಟ್ ಕಡಿಮೆ ಇದೆ ಅಂತ ಅಂದ್ರೆ ಇಟ್ಕೋತೀವಿ ಹಂಗೆ. ಕೊಟ್ಟಿರೋದಿಲ್ಲ. ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಅಂದಾಗ ಯಾರು ಕಡಿಮೆ ಇದಕ್ಕೆ ಕೇಳಿದ್ರೆ ಕೊಡಲ್ಲ, ಜಾಸ್ತಿ ರೇಟ್ ಐತೆ ಈಗ ಮಾರಣ ಅಂತ ಅಂದಾಗ ಮಾರ್ತೀವಿ. ದನಕರುಗಳನ್ನು ಸಾಕೊಂಡಿದ್ದೀರಾ? ಇದಾವೆ ಸರ್, ಒಂದ್ ಮೂರು ಹಸು ಇದೆ, ನಾಲ್ಕು ಎಮ್ಮೆ ಇದೆ, ಒಂದ್ ಜೊತೆ ಎತ್ತಿದಾವೆ, ಸಾಕೊಂಡಿದ್ವಿ. ಡೈರಿಗೆ ಹಾಲು ಹಾಕ್ತಾ ಇದೀವಿ, ಬೆಳಗ್ಗೆ ಒಂದ್ 5 ಲೀಟರ್, ಸಂಜೆ ಒಂದ್ 5 ಲೀಟರ್ ಹಾಲು ಹಾಕ್ತಿವಿ ಅಷ್ಟೇ. ತುಂಬಾ ಜನ ಈಗ ದನಗಳ ಕರುಗಳನ್ನ ಸಾಕಕ್ಕೆ ಇಷ್ಟಪಡೋದಿಲ್ಲ, ಅದಿಲ್ಲದೆ ಕೃಷಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ದನಕರಗಳನ್ನ ಇಟ್ಕೊಂಡು ಕೃಷಿ ಮಾಡೋದಕ್ಕೂ ಅವಿಲ್ಲದೆ ಕೃಷಿ ಮಾಡೋದಕ್ಕೂ ಏನ್ ವ್ಯತ್ಯಾಸ? ದನಕರ ಇದ್ದು ಕೃಷಿ ಮಾಡೋದಕ್ಕೆ ಬಹಳ ಉತ್ತಮವಾಗಿರುತ್ತೆ, ಇಲ್ದೇ ಇರೋರು ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ದನಕರ ಇಲ್ದಲೆ ದನಕರ ಇರೋರಿಗೆ ಹಂಗ ಅನ್ಸಲ್ಲ, ಕಷ್ಟ ಅಂತ ಅನ್ಸಲ್ಲ, ಮನೇಲೆ ಇರುತ್ತೆ, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋ ಧೈರ್ಯ ಇರುತ್ತೆ. ದನಕರ ಇಲ್ದಲೆ ಕೃಷಿ ಮಾಡಕ್ಕೆ ಹಿಂಸೆ ಆಗುತ್ತೆ ಸರ್, ಹಂಗಾಗಿ ನಾವು ದನಕರ ಬೇಕು ಅಂತ ಇಟ್ಕೊಂಡಿದೀವಿ. ಯಾವ್ದೋ ಒಂದೇ ತರದ ಬೆಳೆ ಬೆಳ್ಕೊಳ್ಳೋದಕ್ಕಿಂತನು ಬೇರೆ ಬೇರೆ ಬೇರೆ ಬೇರೆ ತರದ ಬೆಳೆಗಳ ಜೊತೆಗೆ ಹಿಂಗೆ ದನಕರಗಳನ್ನ ಸಾಕೊಳ್ಳೋದು, ಆಡು ಕುರಿಗಳನ್ನ ಸಾಕೊಳ್ಳೋದು, ಕೋಳಿಗಳನ್ನ ಸಾಕೊಳ್ಳೋದು, ಈ ತರ ಮಾಡೋದ್ರಿಂದ ಏನ್ ಅನುಕೂಲ ರೈತರಿಗೆ? ರೈತರಿಗೆ ಅನುಕೂಲ ಆಗುತ್ತೆ ಸರ್. ಈಗ ದನ ಸಾಕಿದ್ರೆ ದನಿನ ಗೊಬ್ಬರ ಆಗುತ್ತೆ ಗದ್ದೆಗೆಲ್ಲ, ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ದನಿನ ಗೊಬ್ಬರ ಆಗುತ್ತೆ, ಹಂಗಾಗಿ ಇರ್ಲಿ ದನನು ಬೇಕು ಅಂತ ಸಾಕೊಂಡಿರ್ತೀವಿ. ಇನ್ನೊಂದ್ ಜೊತೆ ಎತ್ ಸಾಕೊಂಡಿದ್ರೆ ಅವು ಉಳುಮೆ ಮಾಡ್ತವೆ, ಇನ್ನ ಗಾಡಿ ಎಲ್ಲ ಒಡೆಯಕ್ಕೆಲ್ಲ ಹಿಂಸೆ ಹುಲ್ಲೆಲ್ಲ ಹೇರಕ್ಕೆಲ್ಲ ನಮಗ್ ಬೇಕಾಗುತ್ತಲ್ಲ, ಹಂಗಾಗಿ ಒಂದ್ ಜೊತೆ ಎತ್ತು ಗಾಡಿ ಎಲ್ಲ ಐತೆ ನಮ್ಮ ಮನೇಲಿ, ನಾವು ಸಾಕೊಂಡಿದೀವಿ ಎಲ್ಲಾನು. ಬೇಕು ನಮಗೆ, ಇಷ್ಟು ಮಾಡ್ಕೊಳಕ್ಕೆ ನಮ್ಗೆ ಎಷ್ಟು ಆಗುತ್ತೆ ಅಷ್ಟನ್ನ ಸಾಕೊಂಡಿದೀವಿ ನಾವೀಗ, ಅದ್ರ ಮೇಲೆ ಬೇಡ ಅಂತ ಹೇಳಿ ಈಗ ಇಷ್ಟಕ್ಕೆ ಸುಮ್ಮನೆ ಆಗಿದೀವಿ. ಒಟ್ಟಾರೆ ಕೃಷಿ ಜೀವನ ಖುಷಿ ಕೊಟ್ಟಿದೆಯಾ ನಿಮಗೆ? ನಮಗೆ ಖುಷಿ ಅನಿಸುತ್ತೆ ಸರ್, ನಮಗೇನಂತ ಏನ್ ಬೇಜಾರ್ ಅನಿಸ್ತಾ ಇಲ್ಲ, ಖುಷಿ ಅನಿಸ್ತಾ ಐತೆ. ನಮ್ಗೆ ಇನ್ನು ಕೆಲಸ ಮಾಡಕ್ಕೆ ಪರವಾಗಿಲ್ಲ, ನಾವು ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ಅಂತ ಅನಿಸ್ತೈತೆ, ನಾವು ಮಾಡ್ತಾ ಇದೀವಿ, ಬೇಜಾರ ಏನ್ ಅನ್ಸಿಲ್ಲ ನಮಗೆ. ಒಳ್ಳೇದು ಕಲ್ಪನಾ ಅವರೇ, ಇವತ್ತು ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ನೀವು ಹಂಚಿಕೊಂಡ್ರಿ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕಬ್ಬಳ್ಳಿಗೆರೆಯ ರೈತ ಮಹಿಳೆ ಕಲ್ಪನಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ಬೆಳೆ ವೈವಿಧ್ಯತೆ ಅನ್ನುವಂಥದ್ದು ಇವತ್ತು ಬಹುತೇಕ ಕೃಷಿ ತಾಕುಗಳಲ್ಲಿ ಕಣ್ಮರೆಯಾಗಿದೆ. 15-20 ವರ್ಷಗಳ ಹಿಂದೆ ನಾವು ಅಪಾರವಾದಂತಹ ಬೆಳೆ ವೈವಿಧ್ಯತೆಯನ್ನ ಕಾಣ್ತಾ ಇದ್ವಿ. ನಾವು ಬೆಳೀತಕ್ಕಂತಹ ರಾಗಿ ಆಗಬಹುದು, ಜೋಳ ಆಗಬಹುದು, ಇನ್ಯಾವುದೇ ಬೆಳೆ ಆಗಬಹುದು, ಆ ಬೆಳೆಗಳ ನಡುವೆ ಅಕ್ಕಡಿ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೀತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಕೃಷಿ ವಾಣಿಜ್ಯ ಸ್ವರೂಪವನ್ನ ಪಡೆದುಕೊಂಡ ಮೇಲೆ ಏಕಬೆಳೆ ಪದ್ಧತಿ ಪ್ರಧಾನವಾಗ್ತಾ ಇದೆ. ಬೆಳೆ ವೈವಿಧ್ಯತೆಯನ್ನ ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಇಂದಿನ ಅನಿವಾರ್ಯವೂ ಕೂಡ ಆಗಿದೆ. ಏಕಬೆಳೆ ಪದ್ಧತಿ ನಾವು ಬೆಳೀತಾ ಇರತಕ್ಕಂತಹ ಬೆಳೆಗೆ, ನಮ್ಮ ಭೂಮಿಯ ಮಣ್ಣಿಗೆ ಹಾಗೂ ಸೂಕ್ಷ್ಮ ವಾತಾವರಣಕ್ಕೆ ಹಿತಕರವಾದದ್ದಲ್ಲ. ಏಕಬೆಳೆ ಪದ್ಧತಿಯಲ್ಲಿ ಗಿಡಗಳು ಮತ್ತು ಸಾಲುಗಳ ನಡುವೆ ಹೆಚ್ಚು ಅಂತರ ಇರುವ ಕಾರಣ ಮಣ್ಣಿನ ಹೊದಿಕೆ ತೆಳುವಾಗಿದ್ದು ಮಣ್ಣಿಗೆ ರಕ್ಷಣೆ ಕಡಿಮೆ ಆಗುತ್ತೆ. ಹದವಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರಿನ ಜೊತೆಗೆ ಕೃಷಿಗೆ ಯೋಗ್ಯವಾಗಿರುವಂತಹ ಮೇಲ್ಮಣ್ಣು ಸಹ ಕೊಚ್ಚಿಹೋಗಿ ನಮ್ಮ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ. ಆದರೆ ಬಲವಾದಂತಹ ಎಲೆಗಳ ಹೊದಿಕೆ ಇದ್ದಂತಹ ಸಂದರ್ಭದಲ್ಲಿ ನೀರು ಕೊಚ್ಚಿಹೋಗೋ ಬದಲು ಬಿದ್ದ ಸ್ಥಳದಲ್ಲಿಯೇ ಇಂಗುತ್ತೆ. ಎಲೆಗಳ ಹೊದಿಕೆ ಮಳೆ ನೀರು ಇಂಗ್ಲಿಕ್ಕೆ ಮಾತ್ರ ಸಹಾಯವನ್ನ ಮಾಡೋದಿಲ್ಲ, ಅದರ ಜೊತೆ ಜೊತೆಗೆ ಇಂಗಿದಂತಹ ನೀರು ಆವಿಯಾಗಿ ಹೋಗೋದನ್ನು ಕೂಡ ಅದು ತಪ್ಪಿಸುತ್ತೆ. ಯಾವ ಭೂಮಿಯಲ್ಲಿ ಬಲವಾದ ಹೊದಿಕೆ ಇರುತ್ತದೆಯೋ ಆ ಹೊದಿಕೆ ಸೂರ್ಯನ ಕಿರಣಗಳು ನೇರವಾಗಿ ಮಣ್ಣಿಗೆ ಬೀಳದ ಹಾಗೆ ತಡೆದು ಮಣ್ಣಿನಲ್ಲಿ ಪೋಷಕಾಂಶಗಳು ಹಾಳಾಗದ ಹಾಗೆ ರಕ್ಷಣೆಯನ್ನ ನೀಡುತ್ತೆ. ಸೂರ್ಯನ ನೇರವಾದ ಕಿರಣಗಳನ್ನ ಈ ಹೊದಿಕೆ ತಡೆಯೋದ್ರಿಂದ ಅದರ ತಳಭಾಗದಲ್ಲಿ ತಂಪು ವಾತಾವರಣ ನಿರ್ಮಾಣವಾಗಿ ಅಲ್ಲಿ ಅನೇಕ ಬಗೆಯ ಉಪಯುಕ್ತವಾದ ಹಾಗೂ ಮಣ್ಣಿನ ಫಲವತ್ತತೆ ವೃದ್ಧಿಯಾಗಲಿಕ್ಕೆ ಸಹಾಯಕವಾಗತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು ನೆಲೆ ಕಂಡುಕೊಳ್ಳಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಮೂಲಕ ನಮ್ಮ ಮಣ್ಣಿನ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ. ಜಮೀನಿನಲ್ಲಿ ಬೆಳೆ ವೈವಿಧ್ಯತೆಯನ್ನ ಕಾಪಾಡುವುದರಿಂದ ಜೀವ ವೈವಿಧ್ಯತೆಯ ಸಂರಕ್ಷಣೆಗೂ ಕೂಡ ಸಹಾಯಕವಾಗುತ್ತೆ. ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.